ಕಣ್ಣನಿ ಅರಿಯದೆ ಬಹುಶಾಸ್ತ್ರವ್ಯಾಕೆ ಅರಿಯದೆ ನಿನ್ನನಿ ಬಹುಶಾಸ್ತ್ರವ್ಯಾಕೆ ಗುರುಪಾದ ನಂಬದ ಮನುಜ ನಿಜಾಕೆ ಎಲ್ಲರಂ ವಾದದಿ ಜಯಿಸಿದಿ ಎಲ್ಲ ಬಲ್ಲಿದ ಅಹಂಕಾರ ನನು ಗೆಲ್ಲಲಿಲ್ಲ ಬಲ್ಲಿದ ಅಹಂಕಾರ ನನು ಜಯಿಸಲಿಲ್ಲ ಬ್ರಹ್ಮವೇತರ ಮನವ ನೋಯಿಸಿದಿ ಎಲ್ಲ ಬ್ರಹ್ಮವೇತರ ಮನವ ನೋಯಿಸಿದಿಯಲ್ಲ ಬ್ರಹ್ಮ ರಾಕ್ಷಸನಾಗಿ ಬ್ರಹ್ಮ ರಾಕ್ಷಸನಾಗಿ ಹುಟ್ಟುವಿಯಲ್ಲ ಹೆಮ್ಮೆಯಂ ಫಲವಿಲ್ಲ ಹೆಮ್ಮೆಯಂ ಫಲವಿಲ್ಲ ಬಿಡು ಮುಕ್ತಿ ಮೂಲಂ ಗುರು ಕೃಪೆಯಂಬುದರಿತು ಮುಕ್ತಿ ಮೂಲಂ ಗುರು ಕೃಪೆಯಂಬುದರಿತು ಮುಕ್ತಿ ಪಡಿ ಗುರು ಸಿದ್ಧ ನಡಿಗಳ ಪಿಡಿದು ಮುಕ್ತಿ ಪಡಿ ಗುರು ಸಿದ್ಧ ನಡಿಗಳ ಪಿಡಿದು ತನುವನ್ನು ಲಿಂಗಕ್ಕೆ ಮನವನ್ನು ವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ದನವ ಕೊಟ್ಟು ಜಂಗಮಕ್ಕೆ ದನವ ಕೊಟ್ಟು ನೀ ಚಿಂತನ ಜಂಗಮಕ್ಕೆ ದನವ ಕೊಟ್ಟು ನಿಂತ ಕಡೆಯಾದೆ ನಲ್ಲ ಗಿಡ ಬಳ್ಳಿಗಿಂತ ಕಡೆಯಾದೆ ನಲ್ಲ ಸೇಗಾಗಿ ಪರರ ವಂಚಿಸಿದ ವಡಲಾಸೆಗಾಗಿ ಪರರ ವಂಚಿಸಿದ ಗಿಡ ಬಳ್ಳಿಗಿಂತ ಒಡನೆ ಬಳ್ಳಿಯು ಬೆಳೆದು ಗಿಡವು ತಾನೇರಲು ಒಡನೆ ಬಳ್ಳಿಯು ಬೆಳೆದು ಗಿಡವು ತಾನೇರಲು ಬೇಡವೆನ್ನುವನೇ ಗಿಡವ ಬಳ್ಳಿಯ ಬೇಡವೆನ್ನುವನೇ ಗಿಡವ ಬಳ್ಳಿಯ ಕಡುಮೋದ ಮೀರುವ ಪರಿಮಳ ಹೂವನ್ನು ಕಡಿಮೋದ ಬೀರುವ ಪರಿಮಳವನ್ನು ಬೇಡುವದೇನೋ ಬೇಡುವದೇನೋ ಕೊಡು ಎಂದು ಆ ಬಳ್ಳಿ ಬೇಡುವದೇನೋ ಕೊಡು ಎಂದು ಆ ಬಳ್ಳಿ ಗಿಡ ಬಳ್ಳಿ ಪರಿಪಾಕಗೊಳಿಸಿ ನಾರುವ ಮಣ್ಣನ್ನು ಪರಿಪಾಕಗೊಳಿಸಿ ಪರಿಮಳವನ್ನು ತನ್ನ ಹೂವಿನೊಳಿರಿಸಿ ಪರಿಮಳವನ್ನು ತನ್ನ ಹೂವಿನೊಳಿರಿಸಿ ಕರೆದು ದುಂಬಿಗಳಿಗೆ ಮಧುವನ್ನು ಉಣಿಸಿದರೆ ಕರೆದು ದುಂಬಿಗಳಿಗೆ ಮಧುವನು ಉಣಿಸಿದರೆ ಹರುಷ ಗೊಂಬುವದದು ಹರುಷ ಗೊಂಬುವದದು ತಾನುಂಬುದೇ ಬಳ್ಳಿ ಹರುಷ ಗೊಂಬುವದದು ತಾನುಂಬುದೇ ಬಳ್ಳಿ ಗಿಡ ಬಳ್ಳಿಗಿಂತ ಪವಾಸದಿ ಬಳಲುವ ಬಡವರ ದುಡಿದೂಪ ವಾಸದಿ ಅಡವಿ ಬಳ್ಳಿಯಳೊಂದು ಅಡವಿ ಬಳ್ಳಿಯಳೊಂದು ಮಾಡೆನ್ನ ರಾಮೇಶ ಅಡವಿ ಬಳ್ಳಿಯಳೊಂದು ಮಾಡೆನ್ನ ರಾಮೇಶ ಗಿಡ ಬಳ್ಳಿಗಿಂತ ಕಡೆಯಾಗಿ ಒಡಲಾಸೆಗಾಗಿ ಪರರ ವಂಚಿಸಿ ನಾನು ಒಡಲಾಸೆಗಾಗಿ ಪರರ ವಂಚಿಸಿ ನಾನು ಗಿಡ ಬಳ್ಳಿಗಿಂತ ಗಿಡ ಬಳ್ಳಿ